ಐವತ್ತು ನಿಮಿಷಗಳು. ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ. ತಜ್ಞವಾಣಿ ಸೂಕ್ಷ್ಮ ನೀರಾವರಿ ವಿಷಯಗಳು, ಬಳಸುವ ಪದ್ಧತಿ ಹಾಗೂ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಪಾಂಡುರಂಗ್ ವಿಠಲ್ ಜೋಶಿ ಅವರೊಂದಿಗೆ ನಡೆಸಿದ ಮಾತುಕತೆಯ ಮೊದಲನೇ ಭಾಗ ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಕೊನೆಯಲ್ಲಿ ಚಿತಾಪುರ್ ತಾಲೂಕಿನ ಬೇನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಆಕಾಶವಾಣಿ ಕಲಬುರಗಿ, ಸಮಯ 6:53. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು May 25 ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಮೊದಲೆಲ್ಲ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಬೆಳಗ್ಗೆ ಓದಿ ಮುಗಿಸಿರ್ತಿದ್ವಿ. ಈಗ ಗೃಹಜ್ಯೋತಿಯಿಂದ ರಾತ್ರಿನೂ ಲೈಟ್ ಹಾಕೋಬಹುದು. ಸಿದ್ದರಾಮಯ್ಯನವರ ಸರ್ಕಾರ ವರ್ಷಕ್ಕೆ 52,000 ಕೋಟಿ ರೂಪಾಯಿ 5 ಗ್ಯಾರಂಟಿಗೆ ಖರ್ಚು ಮಾಡ್ತಾ ಇದೆ. ಇದಷ್ಟೇ ಅಲ್ಲ, ವಿಜಯನಗರದ ಹೊಸಪೇಟೆಯಲ್ಲಿ May 20 ನಡೆಯುವ ಸರ್ಕಾರದ 2 ವರ್ಷಗಳ ಸಾಧನೆಯ ಸಮರ್ಪಣೆಯಲ್ಲಿ 1,00,000 ಜನರಿಗೆ ಹಕ್ಕುಪತ್ರವನ್ನು ನೀಡುತ್ತಿದೆ. ನಾನು ಬರ್ತಿದ್ದೀನಿ, ನೀವು ಬನ್ನಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು May 25 ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಗೃಹಲಕ್ಷ್ಮಿಯ 2,000 ರೂಪಾಯಿಯಿಂದ ಮನೆ ದಿನಸಿ ಖರೀದಿಸಿ ಮಕ್ಕಳಿಗೆ ಉಳಿತಾಯನೂ ಮಾಡುತ್ತಿದ್ದೀನಿ. ಸಿದ್ದರಾಮಯ್ಯನವರ ಸರ್ಕಾರ 5 ಗ್ಯಾರಂಟಿಗಳಿಗೆ ವರ್ಷಕ್ಕೆ 52,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ. ಇಷ್ಟೇ ಅಲ್ಲ, ವಿಜಯನಗರದ ಹೊಸಪೇಟೆಯಲ್ಲಿ May 20 ಸರ್ಕಾರದ 2 ವರ್ಷಗಳ ಸಾಧನೆಯ ಸಮರ್ಪಣೆ ಕಾರ್ಯಕ್ರಮದಲ್ಲಿ 1,00,000 ಜನರಿಗೆ ಹಕ್ಕುಪತ್ರವನ್ನು ನೀಡುತ್ತಿದೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೀನಿ, ನೀವು ಬನ್ನಿ. 3 ಕಾಲೇಜಿನಲ್ಲಿ ಚಿಂತಿಸಬೇಡಿ, ಫೀಸ್ ನೋಡು. ಏನ್ ಸಮಾಚಾರ? ಏನಾಯ್ತು? ಫೀಸ್ ನ ಟೆನ್ಷನ್. ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4,00,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ?

ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಸೂಕ್ಷ್ಮ ನೀರಾವರಿ ವಿಷಯಗಳು, ಬಳಸುವ ಪದ್ಧತಿ ಹಾಗೂ ಇತ್ತೀಚಿನ ಬೆಳವಣಿಗೆಗಳು ಕುರಿತು ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಪಾಂಡುರಂಗ ವಿಠಲ ಜೋಶಿ ಅವರೊಂದಿಗಿನ ಮಾತುಕತೆ. ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದೊಳಗೆ ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ರೈತರಿಗೆ ನೀರಾವರಿ ವ್ಯವಸ್ಥೆ ಇತ್ತು ಅಂತಂದ್ರೆ ಸಾಕಷ್ಟು ಉತ್ಪನ್ನವನ್ನ ತಗೊಳ್ತಾರೆ, ಅದರ ಜೊತೆಗೆ ಸುಸ್ಥಿರವಾದಂತಹ ಒಂದು ಇಳುವರಿಯನ್ನ ಪಡೆಯುವುದಕ್ಕೂ ಕೂಡ ಅನುಕೂಲ ಆಗ್ತದೆ. ನೀರಾವರಿ ಅನ್ನುವಂಥದ್ದು ಬಹಳ ವಿವೇಚನೆಯಿಂದ ನಾವು ಮಾಡಬೇಕಾದಂಥದ್ದು. ನೀರಾವರಿ ವ್ಯವಸ್ಥೆ ಒಳಗೆ ನೀರನ್ನ ನಾವು ಸಮರ್ಥವಾಗಿ ಬಳಸಬೇಕಾಗ್ತದೆ. ಒಂದು ಹನಿ ನೀರನ್ನ ನಾವು ಉಪಯೋಗ ಮಾಡಿ ಉತ್ತಮವಾದಂತಹ ಒಂದು ಇಳುವರಿಯನ್ನ ನಾವು ಪಡಿಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಾವು ಲಕ್ಷ್ಯವನ್ನ ಕೊಡಬೇಕು, ಆ ನಿಟ್ಟಿನೊಳಗೆ ನಾವು ಪಾಠಗಳನ್ನ ಕೇಳಬೇಕಾಗ್ತದೆ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಇಂಥ ಒಂದು ನೀರಾವರಿ ವ್ಯವಸ್ಥೆ ಬಗ್ಗೆ ಮಾತಾಡೋಣ. ಸೂಕ್ಷ್ಮ ನೀರಾವರಿ ವಿಷಯಗಳನ್ನು ನಾವು ಇವತ್ತಿನ ದಿವಸ ತಿಳ್ಕೊಂಡು ಯಾವ ರೀತಿ ನಾವು ನೀರನ್ನ ಸಮರ್ಥವಾಗಿ ಬಳಸಬಹುದು ನಮ್ಮ ಕೃಷಿ ಒಳಗೆ, ಅದು ಬೆಳೆಗಳಾಗಿರಬಹುದು ಅಥವಾ ಹಣ್ಣಿನ ಬೆಳೆಗಳಾಗಿರಬಹುದು, ಕಾಯಿಪಲ್ಲೆ ಆಗಿರಬಹುದು, ಯಾವುದೇ ಆಗಿರಬಹುದು, ನೀರಾವರಿ ಇತ್ತು ಅಂತಂದ್ರೆ ಅದನ್ನು ನಾವು ಯಾವ ರೀತಿ ಸಮರ್ಥವಾಗಿ ಬಳಸಬಹುದು ಮತ್ತು ಮಣ್ಣಿನ ಆರೋಗ್ಯವನ್ನು ಕೂಡ ಕಾಪಾಡಿಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ. ಅದರ ಜೊತೆಗೆ ಸೂಕ್ಷ್ಮ ನೀರಾವರಿ ಅನ್ನುವಂಥದ್ದು ಏನು, ಅದನ್ನ ನಾವು ಯಾವ ರೀತಿ ಬಳಸಬಹುದು, ಅದರೊಳಗಿರುವಂತಹ ಪದ್ಧತಿಗಳೇನು ಮತ್ತು ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳೇನು, ಈ ಎಲ್ಲ ವಿಷಯಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಒಬ್ಬ ಅನುಭವಿ ನೀರಾವರಿ ತಜ್ಞರಿದ್ದಾರೆ, ಬೇಸಾಯ ತಜ್ಞರಿದ್ದಾರೆ. ಖಾಸಗಿ ಕಂಪನಿಯೊಳಗೆ ಸುಮಾರು 40 ವರ್ಷಗಳವರೆಗೆ ಕೆಲಸ ಮಾಡಿ ಅವರು ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರ ಜ್ಞಾನ ತಮಗೂ ಕೂಡ ಅನುಕೂಲಕ್ಕೆ ಒದಗಬಹುದು ಅನ್ನುವಂತಹ ಒಂದು ವಿಚಾರ. ಪಾಂಡುರಂಗ ವಿಠಲ್ ಜೋಶಿ ಅವರು ಇವತ್ತು ನಮ್ಮ ಜೊತೆಗೆ ಬೇಸಾಯ ತಜ್ಞರು ಮತ್ತೆ ನೀರಾವರಿ ತಜ್ಞರು ಆಗಿ ಮತ್ತೆ ಸಲಹೆಗಾರರಾಗಿ ಕೂಡ ಅವರು ಏನು ತಮ್ಮ ನಿವೃತ್ತಿ ಜೀವನವನ್ನ ಮಾಡ್ತಾ ಇದ್ದಾರೆ, ಅವರು ಇವತ್ತು ನಮ್ಮ ಸ್ಟುಡಿಯೋದೊಳಗೆ ನಮ್ಮ ಜೊತೆಗಿದ್ದಾರೆ. ಪಾಂಡುರಂಗ ಜೋಶಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ತಾವು ಸುದೀರ್ಘಾವಧಿ ಒಳಗೆ ಖಾಸಗಿ ಕಂಪನಿ ಒಳಗೆ ಕೆಲಸ ಮಾಡಿ ಸಾಕಷ್ಟು ಅನುಭವಗಳನ್ನು ಪಡೆದಿದ್ದೀರಿ, ವಿಶೇಷವಾಗಿ ನೀರಾವರಿ ವ್ಯವಸ್ಥೆ ಒಳಗೆ. ನಮ್ಮ ರೈತರು ಯಾವ ರೀತಿ ನೀರಾವರಿ ಮಾಡಿದ್ರೆ ಅವರಿಗೆ ಒಂದು ಒಳ್ಳೆ ಬೆಳೆ ಆಗಿರಬಹುದು ಅಥವಾ ಒಂದು ಒಳ್ಳೆ ಪರಿಸರ ಕೂಡ ನಾವು ಕಾಪಾಡಿಕೊಂಡು ಹೋಗಬಹುದು ಅನ್ನುವಂತಹ ಒಂದು ವಿಚಾರದೊಳಗೆ, ಅದರ ಜೊತೆಗೆ ನೀರನ್ನ ನಾವು ಯಾವ ರೀತಿ ಸದುಪಯೋಗ ಮಾಡಿಕೊಳ್ಳಬಹುದು, ಎಂಥ ನೀರನ್ನ ನಾವು ಕೃಷಿಗೆ ಬಳಸಬಹುದು, ಎಂಥ ನೀರು ನಮಗೆ ಸವಾಲಿಂದ ಆಗ್ತದ, ಯಾವ್ಯಾವ ವ್ಯವಸ್ಥೆಗಳದಾವ, ಏನೇನು ಪದ್ಧತಿಗಳದಾವ, ಇವೆಲ್ಲ ಸಾಕಷ್ಟು ಕಂಡುಕೊಂಡಂತವರು, ಸಾಕಷ್ಟು ಅನುಭವಗಳು ತಮಗೆ ಇರುವಂತದ್ದು. ಈ ನಿಟ್ಟಿನೊಳಗೆ ನಮ್ಮ ರೈತರಿಗೆ ಯಾರ್ಯಾರು ನೀರಾವರಿಯನ್ನು ಬಳಸ್ತಾ ಇದ್ದಾರೆ, ನೀರಾವರಿ ಮೂಲಗಳದಾವ, ಅವರು ತಮ್ಮ ಪದ್ಧತಿಗಳನ್ನು ಬದಲಾವಣೆ ಮಾಡಿಕೊಂಡು ಸಮರ್ಥವಾಗಿ ನೀರನ್ನು ಬಳಸುವಂತಹ ಒಂದು ಕೆಲಸ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳು ಇವತ್ತಿನ ದಿವಸ ನಮ್ಮ ರೈತರಿಗೆ ಬೇಕಾಗ್ಯವ. ಒಳ್ಳೆಯದು. ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದಂತಹ ದೇಶ ಮತ್ತು ನೀರು ಒಂದು ಅತ್ಯಮೂಲ್ಯವಾದಂತಹ ಒಂದು ಸಂಪನ್ನ. ಈ ನೀರನ್ನು ನೀವು ಸದ್ಬಳಕೆ ಮಾಡಿಕೊಳ್ಳದಿದ್ದರೆ ಇದು ರಾಷ್ಟ್ರೀಯ ಒಂದು ಕಂಟಕ ಕೊಡ್ತದೆ. ಈಗಾಗಲೇ ಸಿಕ್ಕಾಪಟ್ಟೆ ಮಳೆಯ ದಿನಗಳು ಕಮ್ಮಿ ಆಗ್ತಾ ಇದೆ, ನೀರು ದುರ್ಬಳಕೆ ಕೂಡ ಜಾಸ್ತಿ ಆಗ್ತಾ ಇದೆ, ಕಾಲುವೆಗಳ ಮುಖಾಂತರ ನೀರು ಬಿಡ್ತಾ ಇದ್ದಾರೆ, ಸಾಕಷ್ಟು ನೀರು ಪೋಲಾಗ್ತಾ ಇದೆ, ನೀರಿನ ಒಂದು ಸಾಮರ್ಥ್ಯದ ಒಂದು ಬಳಕೆ ಕಮ್ಮಿ ಆಗ್ತಾ ಇದೆ. ಈ ದಿಶೆಯಲ್ಲಿ ನೀರನ್ನ ಸೂಕ್ಷ್ಮವಾಗಿ ಬಳಸಿಕೊಂಡು ಅಧಿಕ ಇಳುವರಿಯನ್ನು ತೆಗಿಲಿಕ್ಕೆ ಸಹಾಯ ಮಾಡತಕ್ಕಂಥ ಒಂದು ಪದ್ಧತಿನೇ ಸೂಕ್ಷ್ಮ ನೀರಾವರಿ. ಇದು ಇಸ್ರೇಲ್ ಪದ್ಧತಿ, ಇದು ಸೂಕ್ಷ್ಮ ನೀರಾವರಿ. ಇದರಲ್ಲಿ ಒಂದು ಸ್ಲೋಗನ್ ಇದೆ, ಮೋರ್ ಕ್ರಾಪ್ ಪರ್ ಡ್ರಾಪ್, ಪ್ರತಿ ಹನಿಗೂ ಹೆಚ್ಚಿನ ಒಂದು ಬೆಳೆಯನ್ನು ಬೆಳೀಬೇಕು, ಅದೇ ಒಂದು ಇದರ ಉದ್ದೇಶ. ಈ ಒಂದು ಉದ್ದೇಶವನ್ನ ರೈತರು ಮನಗಂಡು ಅವರವರ ಜಮೀನಿನಲ್ಲಿ ಈ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿ ಅಧಿಕ ಇಳುವರಿಯನ್ನು ಪಡ್ಕೋಬೇಕೆಂಬುದು ಮೊದಲನೇ ಉದ್ದೇಶ. ಆಮೇಲೆ ಈಗ ಸುಮಾರು 60-70% ನೀರು ಕೃಷಿಗೆ ಬೇಕಾಗ್ತದೆ, ಅದು ಯಾಂತ್ರೀಕರಣ ಆಗಲಿ ನೀರಿನ ಸದ್ಬಳಕೆ ಆಗಲಿ ಅದು ಬೇರೆ, ಕೃಷಿಗೋಸ್ಕರ 65-70% ಇನ್ನು ಜಾಸ್ತಿನೇ ಇದೆ. ಅಷ್ಟು ನೀರನ್ನು ನಾವು ಕೃಷಿಗೆ ಬಳಸ್ತಾ ಇದ್ದೀವಿ. ಅಂತ ಒಂದು ನೀರನ್ನು ನೀವು ಸದ್ಬಳಕೆ ಮಾಡಿಕೊಳ್ಳದಿದ್ರೆ ನಮ್ಮ ಕೃಷಿಗೆ ದೊಡ್ಡ ಪೆಟ್ಟಾಗ್ತದೆ. ಅದಕ್ಕೋಸ್ಕರ ಆ ಒಂದು ನೀರನ್ನ ಸದ್ಬಳಕೆ ಮಾಡಿಕೊಳ್ಬೇಕಾದ್ರೆ ಈ ಸೂಕ್ಷ್ಮ ನೀರಾವರಿ ಪದ್ಧತಿ ಬೇಕೇ ಬೇಕು. ಈಗ ಸೂಕ್ಷ್ಮ ನೀರಾವರಿ ಪದ್ಧತಿ ಬೇಕಂತಂದ್ರೆ ಪ್ರತಿಯೊಬ್ಬ ರೈತರು ಅದರ ಬಗ್ಗೆ ಮನಗಾಣಬೇಕು, ಅದರ ಒಂದು ಸಾಮರ್ಥ್ಯ, ಅದರ ಒಂದು ಬಳಕೆ ಪದ್ಧತಿ ಎಲ್ಲ ತಿಳ್ಕೋಬೇಕು. ಸೂಕ್ಷ್ಮ ನೀರಾವರಿಯಲ್ಲಿ ಸಾಮಾನ್ಯವಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಂತ ಎರಡು ಬರ್ತದೆ. ಈ ಹನಿ ನೀರಾವರಿಯಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಸ್ಪ್ರಿಂಕ್ಲರ್ ಅಂತಾರೆ, ಅದನ್ನ ಈಗಾಗಲೇ ಜನರು ಸಾಕಷ್ಟು ಬಳಸ್ತಾ ಇದ್ದಾರೆ. ಇದನ್ನ ಮೊದಲು ಕರ್ನಾಟಕದಲ್ಲಿ ಸ್ಯಾಂಪಲ್ ಅಂತ ಹೇಳಿ ಕೋಲಾರ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಮಾಡಿದ್ರು ಆಗ ಶೇಕಡ 90% ಸಬ್ಸಿಡಿ ಮುಖಾಂತರ ಕೂಡ ಕೊಟ್ಟರು. ಸುಮಾರು 10 ವರ್ಷಗಟ್ಟಲೆ ಅದು ಪಿಕಪ್ ಆಗಲೇ ಇಲ್ಲ. ಯಾವ ರೈತರು ಕೂಡ ಅದ್ರ ಬಗ್ಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಮನಗಾಣಲಿಲ್ಲ, ಅದ್ರದ್ದು ಮಹತ್ವ ತಿಳ್ಕೊಳ್ಳೇ ಇಲ್ಲ. ಎಷ್ಟೇ ಅನುಕೂಲ ಇದ್ರು ಕೂಡ ಮತ್ತೆ ಕಾಲು ಗುಂಟ್ಲೆ ನೀರು ಹರಿಸೋದು, ಆಗೇನಾಗ್ತಿತ್ತು ಹಾರ್ಡ್ಲಿ 35-40% ಬೆಳೆಗಳಿಗೆ ಸಿಗ್ತಾ ಇತ್ತು, ಉಳಿಕೆದೆಲ್ಲ ಪೋಲಿ ಆಗ್ತಿತ್ತು. ಆದ್ರೆ ಈ ಸ್ಪ್ರಿಂಕ್ಲರ್ ಅಲ್ಲಿ ಬಳಸಿದ್ರೆ ಸುಮಾರು 60-70% ಯೂಸ್ ಆಗ್ತದೆ ನೀರಿನ ಬಳಕೆಯ ಸಾಮರ್ಥ್ಯ, ವಾಟರ್ ಯೂಸ್ ಎಫಿಷಿಯನ್ಸಿ. ಅದಕ್ಕಿಂತ ಇಂಪ್ರೂವ್ಮೆಂಟ್ ಅಂತಂದ್ರೆ ಡ್ರಿಪ್ ಅಂದ್ರೆ ಹನಿ ನೀರಾವರಿಯಲ್ಲಿ ಆಲ್ಮೋಸ್ಟ್ 90% ನೀರಿನ ಒಂದು ಸಾಮರ್ಥ್ಯ ಬೆಳೆಗಳಿಗೆ ಸಿಗ್ತದೆ. ಯಾಕಂದ್ರೆ ನೀರನ್ನ ನೇರವಾಗಿ ಬೇರುಗಳಿಗೆ ಕೊಡ್ತೀವಿ, ಅಲ್ಲಿ ನೀರು ಪೋಲಾಗುವುದಿಲ್ಲ. ಆಮೇಲೆ ಕಳೆಗಳ ಒಂದು ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ಮುಖ್ಯವಾಗಿ ಇವೆರಡು, ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್. ಈ ಒಂದು ಸ್ಪ್ರಿಂಕ್ಲರ್ ಅಲ್ಲಿ ಸುಮಾರು ಬೆಳೆಗಳನ್ನ ರೈತರು ಬೆಳಿಬಹುದು. ಫಾರ್ ಎಕ್ಸಾಂಪಲ್ ರಾಗಿ ಬೆಳಿಬಹುದು, ದ್ವಿದಳ ಧಾನ್ಯಗಳನ್ನು ಬೆಳಿಬಹುದು. ಇತ್ತೀಚೆಗೆ ನಾನು ಈ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗಾ, ಬೀದರ್, ರಾಯಚೂರು ಎಲ್ಲ ಕಡೆ ತೊಗರಿಗೆ ಸ್ಪ್ರಿಂಕ್ಲರ್ ಬಳಸ್ತಾ ಇದ್ದಾರೆ. ತೊಗರಿ ದ್ವಿದಳ ಧಾನ್ಯದ ಬೆಳೆ ಆದ್ರೂ ಕೂಡ ಒಂದು ಸುಮಾರು 5-6 ತಿಂಗಳ ಬೆಳೆ, ಅದಕ್ಕೆ ಒಂದು 3-4 ಹಂತಗಳಲ್ಲಿ ನೀವು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಟ್ಟಾಗ ಇಳುವರಿ ಡಬಲ್ ಆಗ್ತಾ ಇದೆ. ಉದಾಹರಣೆಗೆ ಬೆಳೆಯುವ ಹಂತ ಇರಬಹುದು, ಹೂ ಬಿಡುವ ಹಂತ ಇರಬಹುದು, ಕಾಯಿ ಬಿಡುವ ಹಂತದಲ್ಲಿ ನೀವು 3-4 ಸಲ ಸ್ಪ್ರಿಂಕ್ಲರ್ ಮುಖಾಂತರ ಅವಕ್ಕೆ ನೀರಾವರಿ ಕೊಟ್ಟಾಗ ಇಳುವರಿ ಜಾಸ್ತಿ ಆಗ್ತದೆ. ಅದನ್ನ ರೈತರು ಆಗಲೇ ಮನಗಂಡಿದ್ದಾರೆ, ರೈತರು ಪ್ರತಿಯೊಬ್ಬರು ಬಳಸ್ತಾ ಇದ್ದಾರೆ, ಅದರಿಂದ ಲಾಭ ತಗೋತಾ ಇದ್ದಾರೆ. ಈ ಡ್ರಿಪ್ ಅಲ್ಲಿ ಮಾತ್ರ ಇನ್ನು ರೈತರು ಅದರ ಬಗ್ಗೆ ಬಹಳಷ್ಟು ಮುಂದುವರಿಬೇಕು. ತರಕಾರಿ ಬೆಳೆಗಳನ್ನು ಹಾಕೋತಾ ಇದ್ದಾರೆ ಅಲ್ಲಲ್ಲಿ, ಬಟ್ ಅದರ ಕೂಡ ಲಾಸ್ಟ್ 10 ವರ್ಷಕ್ಕೆ ಕಂಪೇರ್ ಮಾಡಿದಾಗ ಇತ್ತೀಚೆಗೆ ಅದರದ್ದು ಉಪಯೋಗ ಚೆನ್ನಾಗಿ ಇದೆ, ರೈತರು ಅದನ್ನು ಬಳಸ್ಕೋತಾ ಇದ್ದಾರೆ. ಇದು ಒಂದು ಒಳ್ಳೆ ಚಿನ್ನ ಅಂದ್ರೆ ತರಕಾರಿ ಬೆಳೆಗಳಲ್ಲಿ ಸಾಕಷ್ಟು ಮಾಡ್ತಾ ಇದ್ದಾರೆ. ಆಮೇಲೆ ಹಣ್ಣಿನ ಬೆಳೆಗಳಲ್ಲಿ ಉದಾಹರಣೆಗೆ ನಮ್ಮ ಸಮೀಪದಲ್ಲಿ ಒಬ್ಬ ರೈತ ಡ್ರ್ಯಾಗನ್ ಫ್ರೂಟ್ ಹಾಕ್ತಾ ಇದ್ದಾರೆ. ಇದು ಆಕ್ಚುಲಿ ಎಕ್ಸ್ಪೋರ್ಟ್ ಕ್ರಾಪ್, ರಫ್ತು ಮಾಡತಕ್ಕಂತ ಬೆಳೆ. ಅಂತ ಬೆಳೆಗಳಿಗೆ ಸಹಿತ ರೈತರು ಇವತ್ತು ಮುಂದೋಗ್ತಾ ಇದ್ದಾರೆ. ಇದು ತುಂಬಾ ಒಳ್ಳೆ ಬೆಳವಣಿಗೆ. ನಿಮ್ಮಂತ ಒಂದು ಸಾಮಾಜಿಕ ಇದರೊಳಗೆ ಬಂದು ಕಲಿತು ತಿಳ್ಕೊಂಡು ಮ್ಯಾಗಝಿನ್ಗಳಲ್ಲಿ ಆಗಲಿ ಎಲ್ಲ ಕಡೆ ಓದಿ ತಿಳ್ಕೊಂಡು ಬೇರೆ ರೈತರಿಂದ ತಿಳ್ಕೊಂಡು ಇದರ ಒಂದು ಬಳಕೆ ಜಾಸ್ತಿ ಆಗ್ತಾ ಇದೆ. ಸೂಕ್ಷ್ಮ ನೀರಾವರಿ ಬಳಕೆ ಜಾಸ್ತಿ ಆಗ್ತಾ ಇದೆ. ಇದು ಮುಂದಿನ ಒಂದು ಶುಭ ಚಿಹ್ನೆ ಅಂತ ಹೇಳಬಹುದು. ಈ ಸೂಕ್ಷ್ಮ ನೀರಾವರಿ ಎಂಬುದು ಭವಿಷ್ಯದ ದಿಕ್ಸೂಚಿ. ಇದನ್ನು ಉಪಯೋಗ ಮಾಡಿಕೊಂಡಷ್ಟು ರೈತರಿಗೆ ಅದು ಅನುಕೂಲ ಆಗುತ್ತೆ. ತಾವು ಸಾಕಷ್ಟು ಅವಧಿಯವರೆಗೆ ಈ ಒಂದು ಕ್ಷೇತ್ರದೊಳಗೆ ದುಡಿದಿದ್ದೀರಿ. ಈಗ ಶುರು ಆದಂತಹ ಸಮಯದೊಳಗೆ ಎಷ್ಟು ಜನ ಇದರ ಬಗ್ಗೆ ಸ್ಪಂದಿಸ್ತಾ ಇದ್ರು, ಈಗ ಏನೇನು ಬೆಳವಣಿಗೆಗಳಾಗ್ಯಾವ, ಮತ್ತೆ ಯಾವ ರೀತಿ ಈಗಿನ ಸ್ಪಂದನೆ ಇದೆ? ತಾವು ಹೇಳದಂಗ ಬಹಳಷ್ಟು ಜನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಯಾವಾಗ ಅರಿವು ಮೂಡುತ್ತದ, ಯಾವಾಗ ಅದ್ರ ಬಗ್ಗೆ ನಮಗೆ ತಿಳಿತದ, ಅವಾಗ ಬಳಕೆ ಜಾಸ್ತಿ ಆಗ್ತದ. ಇಂತಹ ಸಂದರ್ಭದೊಳಗೆ ನಮ್ಮ ರೈತರು ಯಾವ ರೀತಿ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಬಹುದು? ಸುಮಾರು ಒಂದು 2010 ನಂತರ ನಾನು ಈ ನೀರಾವರಿ ಸಂಸ್ಥೆಗೆ ಬಂದೆ. ಆಗ ಪ್ರತಿಯೊಬ್ಬ ರೈತರು ಡೀಲರ್ಸ್ಗೆ ಎಲ್ಲ ನಾವು ಕೊಡ್ತಾ ಇದೀವಿ, ಮೆಟೀರಿಯಲ್ ಕೊಡ್ತಾ ಇದೀವಿ, ಬಟ್ ರೈತರೆಲ್ಲ ಬೇಡ ಸರ್ ಈಗ ಸದ್ಯ ಬೇಡ, ನೋಡೋಣ, ನಮ್ ಬೋರ್ವೆಲ್ ಅಲ್ಲಿ ಬೇಕಾದಷ್ಟು ನೀರಿದೆ, ನಮಗೇನು ತೊಂದರೆ ಇಲ್ಲ ಅಂತೇಳಿ ಆ ತರ ಒಂದು ಮನೋಭಾವನೆ ಇತ್ತು. ನಿಮ್ ಮನೆ ಬಾಗಿಲಿಗೆ ಸಬ್ಸಿಡಿ ಕೊಡ್ತಾ ಇದೀವಿ, ಶೇಕಡ 90% ಸಬ್ಸಿಡಿ ಇದೆ, ನೀವು ಇದನ್ನು ಉಪಯೋಗ ಮಾಡ್ಕೊಳ್ಳಿ, ಬೆಳೆ ಇಳುವರಿ ಜಾಸ್ತಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ಕೂಡ ಅವ್ರ ತಲೆಯೊಳಗೆ ಹೋಗ್ತಾ ಇರಲಿಲ್ಲ. ಬರ್ತಾ ಒಬ್ಬರಿಂದ ಒಬ್ರು ತಿಳ್ಕೊಂಡ್ರು. ಆಮೇಲೆ ಇತ್ತೀಚೆಗೆ ಮಳೆ ಪ್ರಮಾಣ ಕಮ್ಮಿ ಆಯ್ತು, ಆಮೇಲೆ ಅಂತರ್ಜಲದ ಮಟ್ಟ ಕಮ್ಮಿ ಆಯ್ತು. ಈ ಕೋಲಾರಂತಹ ಜಿಲ್ಲೆಗಳಲ್ಲಿ 1200-1300 ವರೆಗೂ ಹೊಡೆದ್ರು ಬೋರ್ವೆಲ್ ಅಲ್ಲಿ ನೀರು ಸಿಗ್ತಾ ಇಲ್ಲ, ಆ ನೀರು ಚೆನ್ನಾಗಿರಲ್ಲ, ನೀರಿನ ಗುಣಮಟ್ಟ ಚೆನ್ನಾಗಿರಲ್ಲ. ಇದೆಲ್ಲ ಮನಗಂಡು ಈಗ ಒಬ್ಬೊಬ್ರು ಈಗ ಡ್ರಿಪ್ ಮತ್ತೆ ಸ್ಪ್ರಿಂಕ್ಲರ್ ಹೋಗ್ತಾ ಇದ್ದಾರೆ. ಈಗ ನಮ್ಮ ಸ್ವಂತ ಜಿಲ್ಲೆಯಾದ ಗುಲ್ಬರ್ಗಾದಲ್ಲಿ ಎಷ್ಟು ಜನರಿಗೆ ಹೇಳಿದ್ರು ಬೇಡ ಸರ್, ನಮ್ಗೆ ಬೇಕಾದಷ್ಟು ಬೋರ್ವೆಲ್ ಇದೆ, ಏನು ತೊಂದರೆ ಇಲ್ಲ, 2 ಬೋರ್ವೆಲ್ ಇದೆ, 3 ಬೋರ್ವೆಲ್ ಇದೆ. ಒಂದು ಫೈನ್ ಡೇ ನನ್ನ ನೆನಪಿದೆ, ಒಂದೇ ದಿವಸ ಒಂದು 150-200 ಬೋರ್ವೆಲ್ ಡ್ರೈ ಆಯ್ತು. ಆಗ ಅವರಿಗೆ ಅನಿಸ್ತು ತುಂಬಾ ಕಷ್ಟ. 2 ವರ್ಷದಿಂದ ಈ ಸಮಸ್ಯೆ ಉದ್ಭವ ಆಯ್ತು. ಮಳೆ ಪ್ರಮಾಣ ಕಡಿಮೆ ಆಗಿ ಬೋರ್ವೆಲ್ಗಳೆಲ್ಲ ಒಣಗಿ ಹೋದು. ರೀಚಾರ್ಜ್ ಮಾಡಂಗಿಲ್ಲ. ಮೊದಲನೇ ಮಾತು ಏನಂದ್ರೆ ಬೋರ್ವೆಲ್ ರೀಚಾರ್ಜ್ ಮಾಡೋದು, ರಿಜುವಿನೇಷನ್ ಮಾಡೋದಿಲ್ಲ ಇದನ್ನ. ಯಾಕಂದ್ರೆ ಅದೇನ್ ಬಹಳ ದೊಡ್ಡದಲ್ಲ. ಮಳೆಗಾಲಕ್ಕಿಂತ ಮುಂಚೆ ಅವ್ರ ಬೋರ್ವೆಲ್ಗಳನ್ನ ನಾನೇ ನಮ್ಮ ಊರಲ್ಲಿ ನಾನು ಮಾಡಿ ತೋರಿಸಿದೆ. ಹಾರ್ಡ್ಲಿ ಒಂದು 5,000-6,000 ಖರ್ಚು ಬರುತ್ತೆ, ಮಣ್ಣು ಇದ್ಲಿ ಮತ್ತೆ ಉಸುಕು ಎಲ್ಲ ಹಾಕಿ ರೀಚಾರ್ಜ್ ಮಾಡಿಬಿಟ್ರೆ ಆ ಮಳೆ ನೀರು ಬಂದ್ರೆ ಅಲ್ಲೇ ಇಂಗುತ್ತೆ, ಆ ವಾಟರ್ ಲೆವೆಲ್ ಸ್ವಲ್ಪ ಮೇಂಟೈನ್ ಆಗುತ್ತೆ. ಜಾಸ್ತಿ ಆಗ್ತದೆ ಅಂತ ಹೇಳಕ್ಕಾಗಲ್ಲ, ಮೇಂಟೈನರ್ ಆಗುತ್ತೆ. ಈಗ ನಮ್ಮ ಬಾವಿನೇ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀವಿ, ಮಳೆ ನೀರನ್ನು ಕೊಯ್ಲು ಮಾಡ್ತಾ ಇದ್ವಿ. ಆ ಮಳೆ ಹನಿ ನೀರು ಒಂದೊಂದು ನೀರು ಸಹಿತ ಅದು ಸಂಪಿಗೆ ಹೋಗುತ್ತೆ, ಬಾವಿ ನೀರು ಏನು ಪ್ರಮಾಣ ಕಮ್ಮಿ ಆಗಿಲ್ಲ ನನ್ನ ಸ್ವಂತ ಅನುಭವದಲ್ಲಿ. ಹಾಗೆ ಪ್ರತಿಯೊಬ್ಬರು ಯಾವಾಗಿಂದ ಮಾಡ್ತಾ ಇದ್ದೀರಿ? ಇದು ನಾನು ಸುಮಾರು 7-8 ವರ್ಷ ಆಯ್ತು. ಈಗ ಬೆಂಗಳೂರು ಕಡೆ ಅಂತೂ BBMP ರೂಲ್ಸ್ ಇದೆ, ಬೃಹತ್ ಬೆಂಗಳೂರು ನಿಗಮದ ರೂಲ್ಸ್ ಇದೆ. 60-40 ಮನೆ ಕಟ್ಟಿದ್ರೆ ಅವರು ಮಳೆ ನೀರಿನ ಕೊಯ್ಲನ್ನು ಮಾಡಲೇಬೇಕು ಅಂತ ಹೇಳಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಲೇಬೇಕು. ಆ ಒಂದು ಪದ್ಧತಿ ಇದೆ, ಅದರಿಂದ ತುಂಬಾ ಒಂದು ಅನುಕೂಲ ಇದೆ. ಪ್ರತಿಯೊಬ್ಬರು ಕೂಡ ಅವ್ರವ್ರ ಮನೆ ಮಾಡ್ಕೊಂಡ್ಬಿಟ್ರೆ ಮಳೆ ಹನಿ ನೀರನ್ನ ಒಂದು ಪೋಲಾಗುದಿಲ್ಲ. ಈ ಕೃಷಿ ಮಂತ್ರಿಗಳೇ ಒಂದ್ಸಲ ಹೇಳಿದ್ರು, ನೀವು 1,000 ಲೀಟರ್ ನಂಗೆ ಮಳೆ ನೀರು ತಂದು ಕೊಡಿ, ನಿಮಗೆ ಒಂದ್ 10,000 ರೂಪಾಯಿ ಕೊಡ್ತೀನಿ ಅಂತ. ಅಂದ್ರೆ ಆ ತರ ಚಾಲೆಂಜಸ್ ಇದೆ. ಮಳೆ ನೀರು ಸುಮ್ಮನೆ ಪೋಲ್ ಆಗ್ಲಿಕ್ಕೆ ಬಿಡ್ತಾರೆ, ಕೃಷಿ ಭೂಮಿಯಲ್ಲಿ ಹಾಗೆ ಹೋಗ್ತಾ ಇರ್ತದೆ. ಬೋರ್ವೆಲ್ ರೀಚಾರ್ಜ್ ಮಾಡೋದಿಲ್ಲ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದಿಲ್ಲ, ನಿಮ್ಗೆ ಬೇರೆ ನೀರು ಸೋರ್ಸ್ ಎಲ್ಲಿಂದ ಬರುತ್ತೆ? ಇರೋ ನೀರನ್ನೇ ನಾವು ಬಳಸ್ಕೋಬೇಕು. ಮಳೆ ನೀರೇ ನಮಗೆ ಮೇನ್, ಅದನ್ನೇ ನೀವು ಬಳಸ್ಕೊಳ್ಳದಿದ್ರೆ ಬೇರೆ ನೀರಿನ ಸದುಪಯೋಗ ಪಡೋದೇ ಇಲ್ಲ. ದಯವಿಟ್ಟು ಇನ್ಮೇಲೆ ಮಳೆಗಾಲ ಶುರು ಆಗೋದಕ್ಕಿಂತ ಮುಂಚೆ ಬೋರ್ವೆಲ್ ಅನ್ನು ರೀಚಾರ್ಜ್ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅಥವಾ ಇವನ್ ಗುಲ್ಬರ್ಗದಂತ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳಿ. ಈಗ ನೋಡಿ, ಬೆಂಗಳೂರಲ್ಲಿ 15 ವರ್ಷದ ಹಿಂದ್ಗಡೆ ನಾನು ನೋಡಿದಂಗೆ 150-160 ದಿವಸ ಮಳೆ ದಿನಗಳು ಇರ್ತಾ ಇತ್ತು. ಆದ್ರೆ ಈಗ ಅದು 100 ದಿವಸಕ್ಕೆ ಬಂದಿದೆ. ಆಮೇಲೆ ಆಗಿನ ಮಳೆ ಪ್ರಮಾಣ ಹೇಗಿತ್ತು ಅಂದ್ರೆ, ಒಂದ್ಸಲ ಜೂನ್ 7 ತಾರೀಕು ಮಳೆ ಶುರುವಾದ್ರೆ 3 ತಿಂಗಳು ಸತತವಾಗಿ ಮಳೆ ಬರ್ತಾವೆ. ನಿಮ್ದೆಲ್ಲ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ಮನೆ ಕಟ್ಟೋ ಕೆಲಸಗಳೆಲ್ಲ ನಿಂತು ಬಿಡ್ತಿದ್ವು. ಬರೀ ಮಳೆಗಾಲ ಅಂದ್ರೆ ಮಳೆಗಾಲ, ಕೃಷಿ ಕಾಲ ಅಂತ. ಈಗ ಹಂಗಿಲ್ಲ, ಈಗಿನ ಮಳೆ ನಂಬ್ಕೊಳ್ಳಂಗಿಲ್ಲ. ಇವತ್ತು ಇಲ್ಲಿ ಮಳೆ ಆದ್ರೆ ಇನ್ನೊಂದ್ ಕಡೆ ಮಳೆ ಇರಲ್ಲ, ಅದು ಇಂಟೆನ್ಸಿಟಿ ಕಮ್ಮಿ ಇರುತ್ತೆ, ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ರೈತರು ದಯವಿಟ್ಟು ಅದನ್ನ ಈ ಒಂದು ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರನ್ನ ಕೊಯ್ಲು ಮಾಡ್ಕೊಳ್ಳೋದು, ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳೋದು, ಆಮೇಲೆ ಭೂಮಿಯಲ್ಲಿ ಬಿದ್ದಂತ ನೀರನ್ನು ಹಿಂಗಿಸ್ಕೊಳ್ಳೋದು, ಆ ಕಾರ್ನರ್ಗಳಲ್ಲಿ ಬಂಟ್ ಹಾಕಿಸಿಕೊಂಡು ಆ ಮಳೆ ನೀರಲ್ಲಿ ಹಿಂಗು ಹಂಗ್ ಮಾಡಬೇಕು. ಇವೆಲ್ಲ ಮಾಡಿದಾಗ ಮಾತ್ರ ನೀರಿನ ಒಂದು ಮಟ್ಟವನ್ನು ನಾವು ಮೇಂಟೈನ್ ಮಾಡಕ್ಕಾಗುತ್ತೆ. ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಗುಲ್ಬರ್ಗ ಜಿಲ್ಲೆ ಒಳಗ ಮಳೆ ಕೊರತೆ ಏನ್ ಆಗುದಿಲ್ಲ, ಸಾಕಷ್ಟು ಮಳೆ ಬರ್ತದ. ಇದನ್ನ ನಾವು ವಿಜಯಪುರ ಜಿಲ್ಲೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಅಲ್ಲಿ ವಿಜಯಪುರ ಜಿಲ್ಲೆ ಒಳಗೆ ಬಹಳಷ್ಟು ಅತಂತ್ರ ಸ್ಥಿತಿ ಒಳಗಿದ್ದಾರೆ ರೈತರು. ಮಳೆಗಾಲದೊಳಗೆ ಮಳೆ ಸರಿಯಾಗಿ ಆಗಂಗಿಲ್ಲ, ಅನೇಕ ಸಲ ಬರ ಬೀಳ್ತದ. ಅಂದ್ರೆ ನಮ್ಮ ಕಲಬುರಗಿ ಒಳಗ ಸಾಕಷ್ಟು ಅವಕಾಶಗಳಾದವ ರೈತರಿಗೆ ನೀರನ್ನ ಉಳಿಸುವಂತಹ, ಸದ್ಬಳಕೆ ಮಾಡ್ಕೊಳ್ಳೋದಕ್ಕ, ಸಂಗ್ರಹ ಮಾಡ್ಕೊಳ್ಳೋದಕ್ಕ. ಏನ್ ತಾವ ಹೇಳದಂಗ, ಮಳೆ ನೀರನ್ನ ನಾವು ಕೊಯ್ಲು ಮಾಡಿಬಿಟ್ರೆ ಸೇಫ್ ಆಗಿರ್ತೀವಿ, ಸುರಕ್ಷಿತವಾಗಿರ್ತೀವಿ ಅನ್ನುವಂಥದ್ದು. ಅಟ್ಲೀಸ್ಟ್ ನಿಮಗೆ ತೊಂದರೆ ಆಗಲ್ಲ, ತೊಂದರೆ ಆಗುದಿಲ್ಲ. ನಾವು ಒಂದ್ ವೇಳೆ ನೀರನ್ನ ಹಿಡಿದಿಟ್ಟರೆ ಅದು ನಮ್ಮ ಮುಂದಿನ ಕೃಷಿ ಕೆಲಸಗಳಿಗೆ ಮತ್ತು ದಿನನಿತ್ಯದ ಕೆಲಸಗಳಿಗೆ ಬಂದೇ ಬರ್ತದೆ. ಈಗ ಒಂದೇ ಉದಾಹರಣೆ ಕೊಡ್ತೀನಿ. ಈಗ ಎಷ್ಟೋ ಜನ ಕಬ್ಬು ಬೆಳೀತಾರೆ, ಕಬ್ಬು ವಾರ್ಷಿಕ ಬೆಳೆ 11-12, ಆಮೇಲೆ ಅದು ಹೈ ವಾಟರ್ ಕನ್ಸ್ಯೂಮಿಂಗ್ ಕ್ರಾಪ್, ವಾಟರ್ ಡಿಸಲಿಂಗ್ ಕ್ರಾಪ್, ಭತ್ತ ಆಗಲಿ ಕಬ್ಬು ಆಗಲಿ. ಈ ಕಬ್ಬು ಹಾಕ್ತಾರೆ ಏಪ್ರಿಲ್ ಮೇ ಜೂನ್ ಅಲ್ಲಿ ಸಾಮಾನ್ಯವಾಗಿ ನೀರಿನ ತೊಂದರೆ ಅನುಭವಿಸ್ತಾರೆ. ಹೌದು, ಇದಕ್ಕೆ ಕಾರಣ ಒಂದಂದ್ರೆ ನಮ್ಮಲ್ಲಿ ಬೋರ್ವೆಲ್ ನೀರಿದೆ, ಬೇಕಾದಷ್ಟಿದೆ ಅಂತ. ಆ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡಿದ್ರೆ ಆ ನೀರನ್ನ ಏಪ್ರಿಲ್ ಮೇ ದಲ್ಲಿ ಉಪಯೋಗ ಮಾಡ್ಕೊಳ್ಳಲ್ಲ. 2-3 ತಿಂಗಳಲ್ಲಿ ಇಳುವರಿ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಆಗುತ್ತೆ. ಬೆಳಗಾವ್ ಕಡೆ ಎಲ್ಲ ಟ್ರಾನ್ಸಿಷನಲ್ ಬೆಲ್ಟ್, ಅಲ್ಲೆಲ್ಲ 70-80 ಟನ್ ಇಳುವರಿ ತೆಗಿತಾರೆ ಕಬ್ಬಿಗೆ. ಗುಲ್ಬರ್ಗ ಬೀದರ್ ನೋಡ್ಕೊಳ್ಳಿ ನೀವು, 40-45 ಟನ್ ತೆಗಿತಾರೆ. ಮೇನ್ ಕಾರಣ ಅದು, ವಾಟರ್ ಸ್ಟ್ರೆಸ್ ಆಗಿಬಿಡುತ್ತೆ 2-3 ತಿಂಗಳು. ಅದನ್ನ ಇವರು ಮೇಂಟೈನ್ ಮಾಡಬೇಕಂದ್ರೆ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡು ನೀರಿನ ಒಂದು ಪದ್ಧತಿಯನ್ನೇ ಉಳಿಸ್ಕೋಬೇಕು. ಅದನ್ನ ಉಳಿಸಿಕೊಂಡ್ರೆ ಆಗ ಹೆಲ್ಪ್ ಆಗ್ತದೆ, ಆಫ್ ಸೀಸನ್ ಅಲ್ಲಿ ಹೆಲ್ಪ್ ಆಗ್ತದೆ. ಇದನ್ನ ಒಂದು ಫಾಲೋ ಮಾಡಬೇಕು. ಅಂದ್ರೆ ತಾವು ಸೂಕ್ಷ್ಮ ನೀರಾವರಿಯನ್ನ ಅದರ ಬಗ್ಗೆ ಅರಿವು ಮೂಡಿಸ್ತಾನೆ, ಈ ನೀರು ಸಂಗ್ರಹದ ಬಗ್ಗೆ, ಮಳೆ ನೀರು ಕೊಯ್ಲು ಬಗ್ಗೆ ಎಲ್ಲ ರೈತರಿಗೆ ಅದೆಲ್ಲ ಹೇಳ್ತಾ ಬಂದಿರಿ. ಈಗ ನಮ್ದು ಪ್ರಾಜೆಕ್ಟ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಸುಮಾರು 51 ಹಳ್ಳಿಗಳು ಬರ್ತಾ ಇದ್ದೆ, ಸುಮಾರು ಒಂದು 10-15 ಬೋರ್ವೆಲ್ ಗಳನ್ನ ರೀಚಾರ್ಜ್ ಮಾಡಿಸಿದೀನಿ. ಆ ಎಲ್ಲಾ ರೈತರು ಇವತ್ತಿಗೆ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ಸರ್ ನೀವು ಹೇಳಿದ್ದು ಒಳ್ಳೇದಾಯ್ತು. ಅದರಿಂದ ಪಕ್ಕದಲ್ಲಿ ಒಂದಿಬ್ಬರು ಮೂರು ಮಾಡಿದ್ದಾರೆ, ಯಾರ್ಯಾರು ರೀಚಾರ್ಜ್ ಮಾಡ್ಕೊಂಡಿದ್ದಾರೆ ಅವರಿಗೆ ನೀರಿನ ಲೆವೆಲ್ ಮೇಂಟೈನ್ ಆಗಿದೆ. ಆ ಮಳೆ ಕಡಿಮೆ ಬಿದ್ದರೂ ಪರವಾಗಿಲ್ಲ, ಬಟ್ ಯಾವ ಲೆವೆಲ್ ಇರ್ತದೆ, 2.5 ಇಂಚ್ ಅಂದ್ರೆ 2.5 ಇಂಚ್ ಇರ್ತದೆ ಅಟ್ಲೀಸ್ಟ್, ಅದೊಂದು ಅನುಕೂಲ ಆಗುತ್ತೆ. ಅದರಿಂದ ಲಾಸ್ ಅಂತೇನಿಲ್ಲ, 4,000-5,000 ರೂಪಾಯಿ ಎಲ್ಲೋ ಖರ್ಚು ಮಾಡ್ತಾರೆ, ಬಟ್ ರೀಚಾರ್ಜ್ ಮಾಡೋದ್ರಿಂದ ಅವರಿಗೆ ಅನುಕೂಲ ಆಗ್ತದೆ. ಇದನ್ನ ನಾವು ಕಂಪಲ್ಸರಿ ನನ್ನ ಪ್ರಾಜೆಕ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ, ಅಥವಾ ಡೆಮೋ ಪ್ಲಾಟ್ ಅಂತ ಮಾಡಿ, ಡೆಮೋನ್ಸ್ಟ್ರೇಷನ್ ತರ ಮಾಡಿ ಆ ರೈತರಿಗೆಲ್ಲ ಮೀಟಿಂಗ್ ಮಾಡಿ ಹೇಳ್ತಾ ಇದ್ದೆ. ಇನ್ನು ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಬಂದದ್ದು ಮನೆಗಳಲ್ಲೆಲ್ಲ, ಈಗೆಲ್ಲ ಎಜುಕೇಟೆಡ್ ಜನ ಇರ್ತಾರೆ, ಅವ್ರಿಗೇನು ಹೇಳಲ್ಲ. ಬಿಬಿಎಂಪಿ ಮನೆ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಟೈಮಿಗೆ ಒಂದು ಕಾಲಮ್ ಇದೆ, ನೀವು 60-40 ಸೈಟ್ ಇತ್ತಂದ್ರೆ ನೀವು ರೇನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಕೊಯ್ಲನ್ನು ಕಂಪಲ್ಸರಿ ಮಾಡಬೇಕು. ಅಂದಾಗಲೇ ನಾನು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತೀನಿ. ಸೊ ಅದೊಂದು ಬಿಬಿಎಂಪಿ ಅವರಿಗೆ ನಾವು ತುಂಬಾ ಧನ್ಯವಾದಗಳನ್ನು ಹೇಳಬೇಕು. ಅದರಿಂದ ಸುಮಾರು ಜನ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಮಹಾನಗರಪಾಲಿಕೆಯವರು ಕೂಡ ಇದನ್ನ ಮಾಡಿದ್ರೆ ತುಂಬಾ ಅನುಕೂಲ, ಯಾಕಂದ್ರೆ ಅದು ನಮ್ಮ ದೃಷ್ಟಿಯಿಂದ ಒಳ್ಳೆಯದು. ಎಷ್ಟೋ 100,000 ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತಾರೆ, ಹಾರ್ಡ್ಲಿ ಇದನ್ನೊಂದು ಪೈಪ್ ಲೈನ್ ಮಾಡಿಕೊಂಡು ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಸಂಪಿಗಾದ್ರೂ ಬಿಡಬಹುದು, ಫಿಲ್ಟರ್ ಹಾಕಿ, ಇಲ್ಲಾಂದ್ರೆ ಬಾವಿಗಳಿದ್ರೆ ಬಾವಿಗೆ ಬಿಟ್ಕೋಬಹುದು. ಒಟ್ಟಿನಲ್ಲಿ ಪ್ರತಿ ಹನಿ ನೀರನ್ನೇ ಉಳಿಸ್ಕೋಬೇಕು. ನಮಗೆ ಅಷ್ಟು ನೋವಾಗ್ತದಂದ್ರೆ ಒಂದು ನೀರು ಪೋಲ್ ಆಗ್ತಿದ್ರೆ ಹೋಗಿ ನಾನು ಟಕ್ಕಂತ ಬಂದ್ ಮಾಡ್ತೀನಿ, ಅಷ್ಟು ನಮಗೆ ಕಳಕಳಿ ಇರ್ತದೆ ನೀರಿನ. ಆ ಕಳಕಳಿ ಪ್ರತಿಯೊಬ್ಬರಲ್ಲಿ ಬರಬೇಕು. ಇನ್ನೊಂದು ಪ್ರಿಡಿಕ್ಷನ್ ಏನಿದೆ ಅಂದ್ರೆ 2050 ರೊಳಗೆ ನೀರಿಗೆ ಆಕಾರ ಆಗ್ತದೆ, ನೀರಿಗೋಸ್ಕರ ಯುದ್ಧಗಳಾಗ್ತವೆ. ಈಗಾಗಲೇ ಕೆಲವು ಕಡೆ ನೋಡ್ತೀವಿ, ನೆರೆ ರಾಜ್ಯಗಳಿಂದ ಯುದ್ಧ ಆಗ್ತಾ ಇರ್ತದೆ, ನೀರಿಗೋಸ್ಕರ ಎಷ್ಟೋ ಜಗಳಗಳಾಗ್ತವೆ, ಕೆಲವು ಹಳ್ಳಿಗಳಲ್ಲಿ ಜಗಳಗಳಾಗ್ತಾ ಇದಾವೆ. ನೀರು ಸಾಕಷ್ಟು ಬಂದಾಗ ಏನು ತೊಂದರೆ ಆಗಲ್ಲ. ಅಷ್ಟು ಕೆಲವೊಂದು ನಗರಗಳನ್ನ ಈಗಾಗಲೇ ಶೂನ್ಯ ನೀರು ಅನ್ನೋ 14 ಜಿಲ್ಲೆಗಳಲ್ಲಿ ಅದನ್ನು ಸಮೀಕ್ಷೆ ಮಾಡಿದ್ದಾರೆ. ಬೇರೆ 41 ಹಳ್ಳಿಗಳು 14 ಜಿಲ್ಲೆಗಳು ಕರ್ನಾಟಕದಲ್ಲಿ ಆ ಸಮೀಕ್ಷೆ ಮಾಡಿ ಅದನ್ನು ಫೋಕಸ್ ಮಾಡ್ತಾ ಇದ್ದಾರೆ, ಅದನ್ನೇ ಅವೇರ್ನೆಸ್ ಕ್ಯಾಂಪೇನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಈಗೆಲ್ಲ ಕರೆದು ನೀರಿನ ಒಂದು ಸದ್ಬಳಕೆ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಬೋರ್ವೆಲ್ ಅಲ್ಲಿ ರೀಚಾರ್ಜ್ ಮಾಡಿಸ್ಕೊಳ್ಳಿ, ಆಮೇಲೆ ಮಳೆ ನೀರು ಹಿಂಗು ಹಂಗೆ ನೀವು ಜಮೀನಲ್ಲಿ ಮಡ್ ಹಾಕಿಸ್ಕೊಳ್ಳಿ, ಈ ತರ ಎಲ್ಲ ಹೇಳ್ತಾ ಇದ್ದಾರೆ, ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಈಗ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗೆ ನಾವು ಬರೋಣ ಅಂತ, ತಾವು ಸಾಕಷ್ಟು ಇಂತಹ ಒಂದು ವ್ಯವಸ್ಥೆಗಳನ್ನ ರೈತರ ಹೊಲದೊಳಗ ಸ್ಥಾಪನೆ ಮಾಡಿ ಅದನ್ನು ಬಳಸುವಂತಹ ಒಂದು ವಿಚಾರದ ಕಡೆ ನಮ್ಮ ರೈತರಿಗೆ ಸಾಕಷ್ಟು ಟ್ರೈನಿಂಗ್ ಕೂಡ ಕೊಟ್ಟಿದ್ರಿ, ತರಬೇತಿ ಕೂಡ ಕೊಟ್ಟಿದ್ರಿ. ಯಾವ ರೀತಿ ಒಂದು ತಾವು ಹೇಳದಂಗ ಒಂದು ಹನಿ ನಾವು ನೀರು ಉಪಯೋಗ ಮಾಡಿದೀವಿ ಅಂತಂದ್ರೆ ಅದರಿಂದ ಹೆಚ್ಚಿನ ಒಂದು ಇಳುವರಿಯನ್ನ ತಗೊಳ್ಬೇಕು ಅನ್ನುವಂತ ನಿಟ್ಟಿನೊಳಗೆ ಯಾವ ರೀತಿಯಾದಂತಹ ನಮ್ಮ ತಂತ್ರಜ್ಞಾನವನ್ನ ನಮ್ಮ ರೈತರು ಬಳಸಬಹುದು ಅಂತೀರಿ? ಈಗ ಸೂಕ್ಷ್ಮ ನೀರಾವರಿ ಇದೆ, ಸೂಕ್ಷ್ಮ ನೀರಲ್ಲಿ ಹನಿ ನೀರಾವರಿ ಇದೆ. ಒಂದು ಎಕರೆಗೆ ಹನಿ ನೀರಾವರಿ ಮಾಡಿದ್ರೆ ಸುಮಾರು 2 ಎಕರೆಗೆ ಸಾಕಾಗುವಷ್ಟು ನೀರನ್ನ ಅಲ್ಲಿ ಬಳಸಬಹುದು, ಅಷ್ಟು ನೀರಿನ ಉಳಿತಾಯ ಆಗ್ತದೆ. ಆಮೇಲೆ ಇಳುವರಿನೂ ಜಾಸ್ತಿ ಆಗ್ತದೆ, ಯಾಕಂದ್ರೆ ಯಾವ್ಯಾವ ಹಂತದಲ್ಲಿ ನೀರು ಬೇಕೋ ಆ ಟೈಮಲ್ಲಿ ಬೆಳೆಗೆ ನೀರು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಸುಮಾರು ಬೆಳೆಗಳನ್ನು ಬೆಳೆದಿವಿ, ಸೂರ್ಯಕಾಂತಿ ಬೆಳೆದಿವಿ, ಆಮೇಲೆ ತೋಟಗಾರಿಕೆ ಬೆಳೆಗಳಾದಂತಹ ಹಾಗಲಕಾಯಿ ಬೆಳೆದಿವಿ, ಟೊಮ್ಯಾಟೊ ಬೆಳೆದಿವಿ, ಎಲ್ಲದರಲ್ಲಿ ನಾವು ಇಳುವರಿಯನ್ನು ಪರಿಗಣನೆ ಮಾಡಿದಾಗ ಸುಮಾರು 30-40% ಇಳುವರಿ ಜಾಸ್ತಿ ಬಂತು. ಅದು ಓನ್ಲಿ 2-3 ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ, ಈ ಹೂ ಬಿಡುವ ಹಂತದಲ್ಲಿ, ಕಾಯಿ ಬಿಡುವ ಹಂತದಲ್ಲಿ ನೀವು ಕರೆಕ್ಟ್ ಆಗಿ ಪ್ರೊಟೆಕ್ಟಿವ್ ಇರಿಗೇಷನ್ ಕೊಟ್ಟಾಗ ತುಂಬಾ ಅನುಕೂಲ ಆಗುತ್ತೆ. ಅದರಿಂದ ಇಳುವರಿನೂ ಜಾಸ್ತಿ, ಆಮೇಲೆ ಕಳೆ ಪ್ರಮಾಣ ಕಮ್ಮಿ ಆಗುತ್ತೆ, ಆಮೇಲೆ ನೀರು ಡೈರೆಕ್ಟ್ಲಿ ಬೇರಿಗೆ ಹೋಗೋದ್ರಿಂದ ಅದು ಒಳ್ಳೆ ಉಪಯೋಗ ಆಗುತ್ತೆ. ಹಿಂಗಾಗಿ ಅದು ಸೂಕ್ಷ್ಮ ನೀರಾವರಿ ಅದೊಂದು ಅಬ್ಸರ್ವ್ ಮಾಡಿದೀವಿ ನಾವು. ಆಮೇಲೆ ಅದರಲ್ಲಿ ಸುಮಾರು ಒಳ್ಳೊಳ್ಳೆ ಬೆಳೆಗಳನ್ನು ಬೆಳಿಬಹುದು. ಅಲ್ಲಿ ಏನಂದ್ರೆ ಅದರಲ್ಲಿ 2 ಪದ್ಧತಿ ಇದೆ, ಒಂದು ಇನ್ಲೈನ್, ಒಂದು ಆನ್ಲೈನ್ ಅಂತ ಒಂದು ಬರ್ತದೆ. ಈಗ ತೋಟಗಾರಿಕೆ ಬೆಳೆಗಳಿರ್ತವೆ, ತೋಟಗಾರಿಕೆ ಬೆಳೆಗಳಿಗೆ ಫಾರ್ ಎಕ್ಸಾಂಪಲ್ ತೆಂಗು, ಗಿಡದಿಂದ ಗಿಡಕ್ಕೆ ಅಂತರ 28 ಫೀಟ್ ಇರ್ತದೆ. ಅಲ್ಲಿ ಆನ್ಲೈನ್ ಡ್ರಿಪ್ಪರ್ಸ್ ಅಂತ ಇರ್ತವೆ. ಆನ್ಲೈನ್ ಡ್ರಿಪ್ಪರ್ಸ್ ಅಂದ್ರೆ ನಿಮ್ ಲ್ಯಾಟ್ರಲ್ ಬರ್ತದೆ, ಲ್ಯಾಟ್ರಲ್ ಗೆ ಅದನ್ನ ಪಿನ್ ಮಾಡಿ ಹೋಲ್ ಮಾಡಿ ಅದನ್ನ ಫಿಕ್ಸ್ ಮಾಡ್ತಾರೆ. ಯಾಕಂದ್ರೆ 28 ಅಡಿ ಇರುವಂತದ್ದು ರೆಡಿಮೇಡ್ ಸಿಗಲ್ಲ, ಅದಕ್ಕೆ ಆನ್ಲೈನ್ ಡ್ರಿಪ್ಪರ್ಸ್ ಅಂತಾರೆ. ಅದರ ಮುಖಾಂತರ ಗಿಡಕ್ಕೆ ಹನಿ ಹನಿ ಹೋಗುತ್ತೆ. ಇನ್ನು ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬರ್ತದೆ, ಇನ್ಲೈನ್ ಅಂತ ಬರ್ತದೆ, ತರಕಾರಿ ಬೆಳೆಗಳಿಗೆ ಈ 4-5 ಅಡಿ ಅಂತವೆಲ್ಲ ಇನ್ಲೈನ್ ಅಂತ ಬರ್ತದೆ. ಅದು ಇನ್ಬಿಲ್ಟ್ ಆಗಿರ್ತದೆ, ಲ್ಯಾಟ್ರಲ್ ಅಲ್ಲೇ ಫಿಕ್ಸ್ ಆಗಿರ್ತದೆ. ಅದರಿಂದ ನೀರು ಹನಿ ಹನಿಯಾಗಿ ಬೇರ್ಗಳಿಗೆ ಹೋಗ್ತದೆ. ಬಟ್ ಅದ್ ಮುಂದೆ ಅದು ಮೇಂಟೆನೆನ್ಸ್ ಇರ್ತದೆ, ಅದು ನೀರಿನ ಪ್ರಮಾಣ ಹೇಗಿದೆ, ನಿಮ್ ನೀರಿನ ಕ್ವಾಲಿಟಿ ಹೇಗಿದೆ. ಅದಕ್ಕೋಸ್ಕರ ಮುಖ್ಯವಾಗಿ ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಮಾಡಬೇಕಾದ್ರೆ ನೀವು ಮಣ್ಣು ಪರೀಕ್ಷೆ ಕಂಪಲ್ಸರಿ, ನೀರಿನ ಪರೀಕ್ಷೆ ಕಂಪಲ್ಸರಿ, ಕಾರ್ಬೊನೇಟ್ಸ್, ಬೈಕಾರ್ಬೊನೇಟ್ಸ್, ಸ್ಯಾಂಡ್, ಫಿಲ್ಟರ್ ಯಾವ್ಯಾವ್ದು ಹಾಕ್ಬೇಕೆಲ್ಲ ಗೊತ್ತಾಗುತ್ತೆ. ಇವೆಲ್ಲ ಬೇಸಿಕ್ ಕೆಲಸಗಳು. ಇದೆಲ್ಲ ಮಾಡ್ಕೊಂಡ್ಮೇಲೆ ಮುಂದೆ ನೀರಿನ ಒಂದು ಕ್ವಾಲಿಟಿಯನ್ನು ಚೆಕ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ರಿ ನಮ್ ನೀರು ಬಹಳ ಚೆನ್ನಾಗಿದೆ ಆತರ ನಂಬುವಂಗಿಲ್ಲ. ಪರೀಕ್ಷೆ ಮಾಡಿಸ್ಕೊಂಡ್ಮೇಲೆ ನೀವು ನೀರಾವರಿ ಪದ್ಧತಿಗೆ ಹೋಗಬೇಕು, ಇಲ್ಲಾಂದ್ರೆ ನಿಮ್ ಡ್ರಿಪ್ಪರ್ಸ್ ಎಲ್ಲ ಬ್ಲಾಕ್ ಆಗುತ್ತೆ, ಆಮೇಲೆ ಅದರ ಮೇಂಟೆನೆನ್ಸ್ ಕಾಸ್ಟ್ ಆಗುತ್ತೆ. ಹಿಂಗಾಗಿ ಮೇಂಟೆನೆನ್ಸ್ ಮಾಡಲೇಬೇಕು, ಬಟ್ ತಿಳ್ಕೊಂಡು ಮಾಡಿದ್ರೆ ಸ್ವಲ್ಪ ನಿಮಗೆ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ. ಈಗ ಒಂದು ನಾವು ನೀರಾವರಿಗೆ ನೀರು ಬಳಸಬೇಕಾದ್ರೆ ಈ ಡ್ರಿಪ್ ಇರಿಗೇಷನ್ ಒಳಗೆ ಕ್ವಾಲಿಟಿ ಯಾವ ರೀತಿ ಇರಬೇಕಂತಂದ್ರೆ ಅಂದ್ರೆ ಏನು ಮೆಜರ್ಮೆಂಟ್ ನಮ್ಮ ನೀರಿನೊಳಗೆ ನಾವು ನೋಡಬೇಕಾಗುತ್ತೆ? ನೀರಿನ ಸಾಲ್ಟ್ ಕಂಟೆಂಟ್ ಏನು, ಸಾಲಿಡ್ಸ್ ಕಂಟೆಂಟ್ ಏನು, ಆಮೇಲೆ ಇಸಿ ಏನಿರಬೇಕು, ಆಮೇಲೆ ಪಿಎಚ್ ಏನಿರಬೇಕು, ಇವೆಲ್ಲ ಯಾವ ರೀತಿಯಾದಂತ ಒಂದು ಸ್ಟ್ಯಾಂಡರ್ಡ್ ನಮ್ಮ ರೈತರು ನೋಡಿಕೊಂಡು ಅದನ್ನ ನೀರಾವರಿಗೆ ಬಳಸಬಹುದು ಅಂತ ಕೆಲವು ಪ್ಯಾರಾಮೀಟರ್ಸ್ ಇದೆ. ಮಣ್ಣಿನ ಪರೀಕ್ಷೆಯಲ್ಲಿ ಕೆಲವು ಪ್ಯಾರಾಮೀಟರ್ಸ್, ಪಿಎಚ್, ಇಸಿ, ಆಮೇಲೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸ್ ಏನೇನಿದೆ ಚೆಕ್ ಮಾಡ್ತಾರೆ, ಮೈಕ್ರೋನ್ಯೂಟ್ರಿಯೆಂಟ್ ಚೆಕ್ ಮಾಡ್ತಾರೆ. ನೀರಿನ ಇದರೊಳಗೆ ಪಿಎಚ್, ಇಸಿ ಕಂಪಲ್ಸರಿ, ಅದು ಇಸಿ ಲೆಸ್ ದನ್ ಇದಿರಬೇಕು. ಆಮೇಲೆ ಕಾರ್ಬೊನೇಟ್ಸ್, ಬೈಕಾರ್ಬೊನೇಟ್ಸ್, ಸಾಲ್ಟ್ ಕಂಟೆಂಟ್ ಇವೆಲ್ಲ ಬರ್ತದೆ. ಇವೆಲ್ಲ ಚೆಕ್ ಮಾಡಿದಾಗ ಅವರಿಗೆ ಅನುಭವ ಬರ್ತದೆ, ಇದನ್ನ ಈ ನೀರಿಗೆ ಈ ಬೆಳೆ ಬೆಳಿಬಹುದು, ಸಾಲ್ಟ್ ಟಾಲರೆಂಟ್ ಇವೆಲ್ಲ ಬರ್ತವೆ. ಇಂತಹ ಬೆಳೆಗಳನ್ನು ನೀವು ಬೆಳಿಲಿಕ್ಕೆ ಅನುಕೂಲ, ನಿಮ್ ಮುಂದೆ ತೊಂದರೆ ಆಗೋದಿಲ್ಲ. ಅಂದ್ರೆ ನಮ್ಮ ರೈತರು ಮೊದಲು ನೀರು ಪರೀಕ್ಷೆ ಆದ ನಂತರ ತಜ್ಞರ ಜೊತೆ ಕೂತು ವಿಚಾರ ವಿನಿಮಯ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಯಾವ ಬೆಳೆ ಯಾವ ನೀರಿಗೆ ಬರ್ತದ ಮತ್ತೆ ಯಾವ ಕ್ವಾಲಿಟಿ ನೀರಿಗೆ ಬರ್ತದ ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾರೆ. ಈಗ ರೈತರೇ ಅದನ್ನ ನಿರ್ಧಾರ ಮಾಡಕ್ ಆಗಂಗಿಲ್ಲ. ಈಗ ನಮ್ಮ ರೈತರು ಏನಂತಾರೆ, ಇಲ್ಲ ನಾ ಬಾಳೆ ಬೆಳಿತೀನಿ ಅದಕ್ಕೊಂದು ಇರಿಗೇಷನ್ ಮಾಡ್ತೀನಿ ಅಂತ ಹೇಳಿ, ಅಂತ ಸಮಯದೊಳಗೆ ತಾವು ಏನು ಮಾಡ್ತೀರಿ? ಇಲ್ಲ, ಇದು ಏನಾಗಿದೆ ಅಂದ್ರೆ ರೈತರದು ವಿಚಾರದ ಒಂದು ಮಟ್ಟ ಯಾವ ರೀತಿ ಅಂದ್ರೆ ಬೆಳೆಗೆ ಏನ್ ಬೇಕಾದ್ರೂ ಮಾಡಿದ್ರೆ ನಡೀತದೆ, ಪರೀಕ್ಷೆ ಮಾಡ್ಲಿಕ್ಕೂ ನಡೀತದೆ, ಮಾಡಿದ್ರೆ ನಡೀತದೆ. ಸಮಸ್ಯೆ ಬಂದಾಗ ಅದನ್ನು ಹುಡುಕೊಂಡು ಹೋಗೋದಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ಅದೊಂದು ಕಂಪಲ್ಸರಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ನೀವು ಹೆಲ್ತ್ ಬಗ್ಗೆ ಎಷ್ಟು ಕೇರ್ ತಗೋಬೇಕು, ಮಣ್ಣಿನ ಆರೋಗ್ಯದ ಬಗ್ಗೆ ಅಷ್ಟೇ ಕೇರ್ ತಗೋಬೇಕು, ನೀರಾವರಿ ಬಗ್ಗೆ ಅಷ್ಟೇ ಕೇರ್ ತಗೋಬೇಕು. ಯಾಕಂದ್ರೆ ನೀವು ಸಾಕಷ್ಟು ಬಂಡವಾಳ ಹಾಕಿರ್ತೀರಿ, ಬಂಡವಾಳ ಹಾಕಿದ್ಮೇಲೆ ಈ ಮುಂಜಾಗ್ರತಾ ಕ್ರಮವಾಗಿ ಒಂದು ನೀರು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಎಷ್ಟಾಗುತ್ತೆ? ಬೇಕಾದಷ್ಟು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಕೃಷಿ ಇಲಾಖೆಯಲ್ಲಿ, ತೋಟಗಾರಿಕೆಯಲ್ಲಿ ಎಲ್ಲ ಕಡೆ ಈಗ ಟೆಸ್ಟ್ ಮಾಡಿಸ್ಕೊಡ್ತಾ ಇದ್ದಾರೆ. ಮೊದಲು ಕಂಪೇರ್ ಮಾಡಿದಾಗ ಈಗ ಸುಮಾರು ಕಡೆ ವಾಟರ್ ಟೆಸ್ಟ್, ಸಾಯಿಲ್ ಟೆಸ್ಟ್ ಎಲ್ಲ ಬೇಕಾದಷ್ಟು ಸೌಲಭ್ಯ. ಓನ್ಲಿ ರೈತರು ಮನಸ್ಸು ಮಾಡಿ ಸ್ಯಾಂಪಲ್ ತಗೊಂಡೋಗಿ ಕೊಡಬೇಕು. ಅಷ್ಟು ಕೂಡ ಅವರು ಮುಂಜಾಗ್ರತಾ ಕ್ರಮ ತಗೊಳ್ದಿದ್ರೆ ಅವರಿಗೆ ಅದು ತುಂಬಾ ಅನಾನುಕೂಲ ಆಗುತ್ತೆ. ಅದಕ್ಕೋಸ್ಕರ ಕಂಪಲ್ಸರಿ. ಈ ಹೆಂಗ್ ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅದ, ಅದೇ ರೀತಿಯಾಗಿ ತಾವು ಹೇಳಿದ ಮಣ್ಣಿನ ಆರೋಗ್ಯ, ಮಣ್ಣಿನ ಆರೋಗ್ಯ, ಅದರ ಜೊತೆಗೆ ನೀರಿನ ಆರೋಗ್ಯ, ನೀರಿನ ಆರೋಗ್ಯ, ಗಿಡದ ಆರೋಗ್ಯ, ಇವು ಎರಡು ಚಲೋ ಇದ್ವು ಅಂದ್ರೆ ಗಿಡದ ಆರೋಗ್ಯ ಚಲೋ ಇರ್ತದೆ. ಹೌದು, ಒಳ್ಳೆ ಗಿಡ ಇತ್ತು, ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫಸಲು ಬರ್ತದೆ, ಒಳ್ಳೆ ಇಳುವರಿ ಬರ್ತದೆ. ಒಂದಕ್ಕೊಂದು ಸಂಬಂಧ ಇರುವಂತಹ ಅಂದ್ರೆ ನಮ್ಮ ರೈತರಿಗೆ ತಾವು ಹೇಳುವಂತಹದ್ದಂತಂದ್ರೆ ಮೊದಲು ನೀರಿನ ಪರೀಕ್ಷೆ, ಆಮೇಲೆ ಮಣ್ಣಿನ ಪರೀಕ್ಷೆ, ಅದರ ನಂತರ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅನ್ನ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಹೇಳಿ. ಈಗ ಒಂದು ಎಕರೆ ನಾವು ಡ್ರಿಪ್ ಇರಿಗೇಷನ್ ಮಾಡಬೇಕು ಅಂತಂದಾಗ ಸಾಮಾನ್ಯವಾಗಿ ಏನೇನು ನಮ್ಮ ರೈತರು ವಿಚಾರ ಮಾಡಬೇಕಾಗ್ತದ? ನೀವು ಒಂದ್ ಎಕರೆ ಸೂಕ್ಷ್ಮ ನೀರಾವರಿ ಮಾಡ್ಬೇಕಂದ್ರೆ ಫಸ್ಟ್ ಸರ್ವೆ ಮಾಡಿ ಆಮೇಲೆ ಅದನ್ನ ಬಿಒಕ್ಯೂ ಅಂತ ಕೊಡ್ತಾರೆ. ಏನೇನು ಕ್ವಾಂಟಿಟಿ ಬೇಕಾಗುತ್ತೆ ಅಂತ ನಮ್ಮ ಇಂಜಿನಿಯರ್ಸ್ ಬಂದು ನಿಮಗೆ ಗೈಡ್ ಮಾಡ್ತಾರೆ. ಯಾಕಂದ್ರೆ ಇದು ಸೂಕ್ಷ್ಮ ನೀರಾವರಿ ಅಂದ್ರೆ ಇದು ಎರಡು ಮೂರು ವಿಜ್ಞಾನಗಳಿಂದ ಕೂಡಿದ್ದು. ಹೈಡ್ರಾಲಜಿ ಅಂದ್ರೆ ನೀರಿನ ಒಂದು ಸ್ಟಡಿ ಮಾಡಬೇಕು, ಮಣ್ಣಿನ ಒಂದು ಸ್ಟಡಿ ಮಾಡಬೇಕು, ಆಮೇಲೆ ಬೇಸಾಯ ತಜ್ಞರು ಬೇಕು ಇವೆಲ್ಲ, ಆಮೇಲೆ ಕ್ರಾಪ್ ಫಿಸಿಯಾಲಜಿ ಮುಂದೆ ಬೆಳೆಯ ಒಂದು ಇದ್ರ ಬಗ್ಗೆ ಬೇಕು, ಎಲ್ಲಾ ತಿಳ್ಕೊಂಡು ಅದು ಕೂಡಿದ್ದು ಸೂಕ್ಷ್ಮ ನೀರಾವರಿ. ಸೂಕ್ಷ್ಮ ನೀರಾವರಿ ಅಂದ್ರೆ ಒಂದೇ ಸೈನ್ಸ್, ಎಲ್ಲಾ ಸೈನ್ಸ್ಗಳು ಕೂಡಿ ಸೂಕ್ಷ್ಮ ನೀರಾವರಿ ಆಗಿರ್ತದೆ. ಹಿಂಗಾಗಿ ಎಲ್ಲರೂ ಬೇಕು, ಸಿವಿಲ್ ಇಂಜಿನಿಯರ್ ಬೇಕು, ಸರ್ವೆ ಮಾಡ್ಕೊಂಡು ಬರಬೇಕು, ಜಮೀನ್ ಎಷ್ಟಿದೆ, ಎಷ್ಟು ಎಕರೆ ಬರ್ತದೆ, ಎಷ್ಟು ಲ್ಯಾಟ್ರಲ್ಸ್ ಕೊಡ್ತದೆ, ಎಷ್ಟು ಡ್ರಿಪ್ಪರ್ಸ್ ಕೊಡ್ತದೆ, ಅದು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಕ್ವಾಂಟಿಟಿ ಬರ್ಕೊಡ್ತಾರೆ. ಬರ್ಕೊಟ್ ಮೇಲೆ ಆಮೇಲೆ ವಾಟರ್ ಟೆಸ್ಟ್ ಕಂಪಲ್ಸರಿ, ಅದು ಸರ್ಟಿಫಿಕೇಟ್ ಹಚ್ಚಬೇಕು, ಆಮೇಲೆ ಸಾಯಿಲ್ ಟೆಸ್ಟ್ ಕಂಪಲ್ಸರಿ ಅದಕ್ಕೆ ಹಚ್ಚಬೇಕು. ಅದಾದ್ಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಆಮೇಲೆ ನಿಮಗೆ ಚಾಯ್ಸ್ ಬರ್ತದೆ, ಯಾವ ಕಂಪನಿ ಬೇಕಾದ್ರೂ ಉಪಕರಣಗಳನ್ನು ನೀವು ತಗೊಂಡು ಬಳಸಬಹುದು. ಬಳಸಿದ್ಮೇಲೆ ಮುಂದೆ ಮೇಂಟೆನೆನ್ಸ್ ಅದು ಬೇರೆ, ಅದು ಬೇರೆ. ಇಷ್ಟು ಈ ಒಂದು ಪ್ರೊಸೀಜರ್ ಇರ್ತದೆ. ಅದರಲ್ಲಿ ಎರಡು ಬೆಳೆಗಳಿದೆ, ಜಾಸ್ತಿ ಸ್ಪೇಸಿಂಗ್ ಇದ್ದಂತಹ ಬೆಳೆಗಳಿಗೆ ನಂಬರ್ ಆಫ್ ಡ್ರಿಪ್ಪರ್ಸ್ ಕಮ್ಮಿ ಆಗುತ್ತೆ, ಕಾಸ್ಟ್ ಕಮ್ಮಿ ಆಗುತ್ತೆ. ಆಮೇಲೆ ಕೆಲವು ತೋಟಗಾರಿಕೆ ಬೆಳೆಗಳಿಗೆ ಸಮೀಪ ಸಮೀಪ ಅಂದ್ರೆ 4 ಫೀಟ್ 5 ಫೀಟ್ ಲ್ಯಾಟ್ರಲ್ಸ್ ಬೇಕಾಯ್ತು ಅಂದ್ರೆ ಡ್ರಿಪ್ಪರ್ಸ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಆಗ ಸ್ವಲ್ಪ ಕಾಸ್ಟ್ ಜಾಸ್ತಿ. ಎವರೇಜ್ 40-45,000 ರೂಪಾಯಿ ಒಂದು ಎಕರೆಗೆ ಖರ್ಚು ಬರ್ತದೆ. ಅದು ಕೂಡ ಸಬ್ಸಿಡಿ ಸಿಗ್ತದೆ. ಈಗೆಲ್ಲ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಆಗಿದೆ. ಮೊದಲು 90% ಇತ್ತು, ಈಗ 75% ಅಪ್ ಟು 5 ಎಕರ್ಸ್ ವರೆಗೆ ಏನೋ ಕೊಡ್ತಾ ಇದ್ದಾರೆ. ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ದೊಳಗೆ ಸಾಕಷ್ಟು ಹಾರ್ಟಿಕಲ್ಚರ್ ಮಿಷನ್ ಕೊಡ್ತಾ ಇದ್ದಾರೆ, ಕೃಷಿ ಇಲಾಖೆಯವರು ಕೊಡ್ತಾ ಇದ್ದಾರೆ. ಕೃಷಿ ಇಲಾಖೆ ಕೃಷಿ ಬೆಳೆಗಳಿಗೆ ಕೊಡ್ತಾರೆ, ತೋಟಗಾರಿಕೆ ಬೆಳೆಗಳಿಗೆ ಇವರು ಕೊಡ್ತಾರೆ, ರೇಷ್ಮೆ ಬೆಳೆಗಳಿಗೆ ರೇಷ್ಮೆ ಇಲಾಖೆಯವರು ಕೊಡ್ತಾರೆ. ಸರ್, ಬೇಕಾದಷ್ಟು ರೈತರಿಗೆ ಅನುಕೂಲ ಇದೆ, ಅದನ್ನು ಸದುಪಯೋಗ ಮಾಡ್ಕೋಬೇಕು. ಅದರ ಬಗ್ಗೆ ವಿಷಯ ತಿಳ್ಕೋಬೇಕು, ಸುಮ್ಮನೆ ತಂದು ಡ್ರಿಪ್ ಹಾಕದಂತಲ್ಲ, ಅದರ ಬಗ್ಗೆ ವಿಷಯ ತಿಳ್ಕೋಬೇಕು. ಈಗ ನೀವು ಮನೆಯಲ್ಲಿ ಒಂದು ಫ್ರಿಜ್ ತಂದ್ರೆ ಅದರ ಜೊತೆ ಒಂದು ಮ್ಯಾನ್ಯುವಲ್ ಅಂತ ಬರ್ತದೆ, ಆ ಮ್ಯಾನ್ಯುವಲ್ ಸ್ಟಡಿ ಮಾಡಬೇಕು, ಅದು ಎಷ್ಟು ಟೆಂಪರೇಚರ್ ಮೇಂಟೈನ್ ಮಾಡಬೇಕು, ನೀರ್ ಹಾಕಬೇಕು ಇಲ್ಲ ಐಸ್ ಹಾಕಬೇಕಂದ್ರೆ ಎಷ್ಟು ಇಡಬೇಕು, ನೀರೆಲ್ಲ ಇರ್ತದೆ. ಇಲ್ಲಿ ಕೂಡ ಅಷ್ಟೇ, ಬಟ್ ಇದರಲ್ಲಿ ರೈತರ ಒಂದು ಜಾಗೃತಿ ಮನೋಭಾವನೆ ಬರಬೇಕಷ್ಟೆ. ಅದು ಬಂದಾಗ ಅವರಿಗೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ, ತಿಳ್ಕೋಬೇಕಂತ ಒಂದು ಭಾವನೆ ಬರಬೇಕು ಅವರಿಗೆ. ಈಗ ಯಾವುದೇ ಒಂದು ಊರಿಗೆ ಹೋದಾಗ ಯಾವ್ದು ಒಳ್ಳೆ ಹೋಟ್ಲ್ ಇದೆ ಅಲ್ಲಿ ದೋಸೆ ತಿನ್ನೋಣ ಅಂತ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಬಂದಾಗ ಒಂದು ಕೃಷಿ ಇಲಾಖೆಗೋ, ತೋಟಗಾರಿಕೆ ಇಲಾಖೆಗೋ, ವಿಷಯ ತಜ್ಞರಿಗೋ ತಿಳ್ಕೊಂಡು ಆಮೇಲೆ ಅದನ್ನ ಮಾಡಿದಾಗ ಅವರಿಗೆ ಅದರ ಲಾಭ ಜಾಸ್ತಿ ಆಗುತ್ತೆ. ಕರೆಕ್ಟ್ ಕರೆಕ್ಟ್, ಅಷ್ಟೇ ನಮ್ಮ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾಡಿದ್ರೆ ಮಾಡಿದ್ರೆ ಅದ್ರ ಅನುಕೂಲ ಆಗುವುದಂತೂ ಗ್ಯಾರಂಟಿ. ನಮಗೆ ಸಾಕಷ್ಟು ನೀರು ಉಳಿತ. ಕೃಷಿ ತಂತ್ರಜ್ಞಾನ ಇಸ್ರೇಲ್ ಟೆಕ್ನಾಲಜಿ ಇದೆ, ಎಷ್ಟು ನೀರಿನ ಸಮಸ್ಯೆ ಇದೆ, ಅಷ್ಟರಲ್ಲೇ ಅವರು ಒಳ್ಳೆ ಬೆಳೆಗಳನ್ನ ಒಳ್ಳೆ ಇಳುವರಿಯನ್ನ ಬೆಳೆದು ಬೇರೆ ದೇಶಕ್ಕೆ ಮಾದರಿಯಾಗಿದ್ದಾರೆ. ಇಲ್ಲರ ದೇವ್ರದೆಯಿಂದ ನಮಗೆ ಅಷ್ಟು ನೀರಿನ ಸಮಸ್ಯೆ ಇಲ್ಲ ಬೇರೆ ಕಂಪೇರ್ ಮಾಡಿ. ಈಗ ಯಾರಾದರೂ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು, ವಿಷಯಗಳನ್ನು ತಿಳ್ಕೋಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನು ಕೊಡ್ತೀರಿ? ಅವಶ್ಯವಾಗಿ 9632462856. ಅತ್ಮೀರೇ ಪಾಂಡುರಂಗ್ ಜೋಶಿ ಅವರು ಹೇಳಿದಂತಹ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9632462856. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ತಾವು ಮಾತಾಡಬಹುದು. ಒಳ್ಳೆಯದು ಪಾಂಡುರಂಗ್ ಜೋಶಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಮ್ಮ 4 ದಶಕಗಳ ನೀರಾವರಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಈ ಸೂಕ್ಷ್ಮ ನೀರಾವರಿ ಅನ್ನುವಂತಹ ಒಂದು ತಂತ್ರಜ್ಞಾನದೊಳಗೆ ಏನೇನು ಬದಲಾವಣೆಗಳಾಗ್ಯಾವ, ಏನೇನು ಹೊಸ ಹೊಸ ವಿಷಯಗಳನ್ನ ನಮ್ಮ ರೈತರು ಕಲ್ಕೋಬೇಕು, ಮತ್ತು ಯಾವ ರೀತಿ ಈ ಒಂದು ವ್ಯವಸ್ಥೆಯನ್ನು ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಭವಗಳನ್ನ ತಾವು ಇಲ್ಲಿ ತನಕ ಹಂಚಿಕೊಂಡಿದ್ದೀರಿ. ನಮ್ಮ ರೈತರಿಗೆ ಇದು ಒಂದು ಒಳ್ಳೆ ಪಾಠ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಸುಸ್ಥಿರವಾದಂತಹ ಒಂದು ಇಳುವರಿ ಮತ್ತು ಅಧಿಕ ಇಳುವರಿ ಪಡೆಯುವಂತಹ ಒಂದು ನಿಟ್ಟಿನೊಳಗೆ ನಮ್ಮ ಪ್ರಯತ್ನಗಳು ಇದ್ದೇ ಇರ್ತವೆ. ಯಾವತ್ತು ಅಂತಹ ಪ್ರಯತ್ನದೊಳಗೆ ಸೂಕ್ಷ್ಮ ನೀರಾವರಿ ಅನ್ನೋದು ಬಹಳ ಸಹಾಯಕ ಬರುವಂತದ್ದು. ಅದಕ್ಕೆ ನಮ್ಮಲ್ಲಿ ಇರುವಂತಹ ನೀರನ್ನ ಬಹಳ ಅಮೂಲ್ಯವಾದಂತಹ ಒಂದು ಸಂಪನ್ಮೂಲ ಅದು. ಅದನ್ನ ನಾವು ಬಹಳ ಕಾಳಜಿಯಿಂದ, ಮುತುವರ್ಜಿಯಿಂದ, ವಿವೇಕದಿಂದ ಬಳಸಬೇಕಾಗ್ತದ. ಅದರಿಂದಾಗಿ ನಾವು ಸಾಕಷ್ಟು ಸಾಧನೆ ಮಾಡಬಹುದು. ಒಂದು ಇಳುವರಿಯನ್ನು ಹೆಚ್ಚಿಗೆ ಪಡಿಬಹುದು, ಆಮೇಲೆ ಪರಿಸರದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಬಹುದು, ನೀರಿನ ಒಂದು ಉಳಿತಾಯವನ್ನು ಮಾಡಬಹುದು, ಖರ್ಚನ್ನ ಕಡಿಮೆ ಮಾಡಬಹುದು, ಮತ್ತು ಮಣ್ಣಿನ ಆರೋಗ್ಯ ಇದು ಬಹಳ ಮುಖ್ಯವಾದಂತದ್ದು. ಈಗ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಅಚ್ಚುಕಟ್ಟು ಪ್ರದೇಶದೊಳಗೆ ಏನು ಭತ್ತ ಬೆಳೆಯುವಂತದ್ದಿರಬಹುದು ಅಥವಾ ನೀರು ಹೆಚ್ಚಿಗೆ ಬಳಸಿ ಮಾಡುವಂತಹ ಒಂದು ಕೃಷಿ ಒಳಗೆ ಇವತ್ತು ಬರೀ ಎಲ್ಲ ಸವಳು ಜವಳು ಆಗಿ ಹಾಳಾದಂತಹ ಜಮೀನುಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂತಹ ಪರಿಸ್ಥಿತಿಯನ್ನು ನಾವು ತಂದುಕೊಳ್ಳದೆ ಇರುವುದಕ್ಕೆ ಸಾಧ್ಯ ಅದ. ಮುಂದಿನ ರೈತರು ಈ ಬಗ್ಗೆ ವಿಚಾರ ಮಾಡಿ ಸೂಕ್ಷ್ಮ ನೀರಾವರಿ ಅಂತ ಒಂದು ವಿವೇಕಪೂರ್ಣವಾದಂತಹ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡ್ರೆ ಸಾಧ್ಯ ಅದ ಅನ್ನುವಂತಹ ಅನೇಕ ವಿಚಾರಗಳನ್ನು ಹೇಳಿ ಅವರಿಗೆ ಪ್ರೇರೇಪಣೆ ಮಾಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೂಕ್ಷ್ಮ ನೀರಾವರಿ ವಿಷಯಗಳು

ನೋಡ್ರಿ ಒದ್ದಟ್ಟತನದ ಮಾತು ಅಂದ. ಅದಕ್ಕಿಲ್ರಪ್ಪ ತಪ್ಪಾಯ್ತು ನೀವು ಮಾತಾಡಿದಕ್ಕೆ, ನನಗ ಕ್ಷಮ ಮಾಡ್ರಿ ಅಂತ ಹೇಳಿ ಅವ್ರ ಜಾಗ ಕಾಲ್ ಕೊಡ್ತಾರೆ. ನೋಡಲ್ಲ ಇಷ್ಟಾದ್ರೂ ಬುದ್ಧಿ ಬರಬಾರ್ದ, ನಾವ್ ಹಿಂಗ ಅಂದದಕ್ಕೆ ಇಷ್ಟು ಮಾತು ಅನ್ಸ್ಕೋಬೇಕಾಯ್ತವ ಅಂತ ಹೇಳ. ಅಷ್ಟಕ್ಕೆ ಹೋದ್ರು ಅವರು ಹೋದ್ರು ಅವ್ರು ಹೋದ್ರು ಎಲ್ಲ ಹೋದ್ರು, ನಾ ವಿಚಾರ ಮಾಡ್ಕೊ ಓದಕ್ ಕೂತ ಶಬಕ್. ನಾನೇನ್ ಅನ್ಕೊಂಡೆ ಅಂದ್ರೆ ಅವ್ರಿಬ್ರದ್ರಾಗ ಸರಿ ಯಾರ್ದು ಸರಿ ಯಾರು ಅಲ್ಲಿ ಏನ್ ಸಮಸ್ಯೆ ಆಯ್ತು ಹೌದಿಲ್ಲ. ಹೌದು ಈಗ ರೈತನ ಬೆಳಿತಾನ, ರೊಟ್ಟಿ ಇರ್ಲಿ ಪಲ್ಯ ಇರ್ಲಿ ತರಕಾರಿ ಇರ್ಲಿ ಏನೇ ಇರ್ಲಿ ಬೆಳೆ ಇರ್ಲಿ, ಹೌದು ಕಷ್ಟ ಪಟ್ಟಿರ್ತಾನ. ಹೌದು ಒಂದ್ ಕಾಳು ಅವ ಬಿತ್ತಿದ ಮೇಲೆ ರಾಶಿ ಆಗತ್ತಾನ, ಎಷ್ಟು ಬಿಸಿಲಾಗಿ ನಿಂತಿರ್ತಾನ, ಎಷ್ಟು ಮಳೆ ನಿಂತಿರ್ತಾನ, ಚಳಿಗೆ ಮೈ ಒಡ್ಡಿ ಕೆಲಸ ಮಾಡಿರ್ತಾನ, ಮಾಡಿದ ಅದು ರಾಶಿಯಾಗಿ ಬಂದಿರ್ತದೆ. ಹೌದು ರೊಕ್ಕ ನಮ್ದೇ ಇರ್ತಿರ್ಬೇಕು, ಅದೇ ಆದ್ರ ಅನ್ನ ನಾವು ವೇಸ್ಟ್ ಮಾಡಿದ್ರ ಅದು ಅಪರಾಧ ಹೌದಿಲ್ಲ. ಖರೆ ಅದ ಒಂದು ಕಾಳ ಬೆಳೆಯೋ ನಿನಗ ತಾಕತ್ ಇಲ್ಲ ಅಂದ್ಮೇಲೆ ಅದು ವೇಸ್ಟ್ ಮಾಡೋ ತಾಕತ್ನು ಬೇಡಪ್ಪ ನಿನಗ ಆ ಅಧಿಕಾರ ನಮ್ಗೆ. ಹೌದು ಹೌದು ಹೌದಲ್ಲ, ಯಾಕಂದ್ರ ನಮ್ಮ ದೇಶದಾಗ ಸಾಕಷ್ಟು ಜನ ಒಂದ್ ಹೊತ್ತು ಊಟ ಮಾಡ್ಕೊಂಡು ಆಮೇಲೆ ಊಟ ಸಿಗಲಾರ್ದೆ ಇರುವಂತ ಪ್ರಸಂಗದಾಗ ಕೆಲವೊಂದ್ಸಲ ನೋಡಿ ಬಡತನ ಇರುವಂತ ಈ ರೀತಿ ನಾವು ಹಾಳು ಮಾಡ್ಕೊಂಡಾಗ ಏನಾಗಿತ್ತಂದ್ರೆ ರೇಟ್ ಹೆಚ್ಚಾಗಿತ್ತು. ಖರೆ ಅದ ಅರ್ಧ ವೇಸ್ಟ್ ಆಯ್ತಲ್ಪ ಇಲ್ಲಿ ವೇಸ್ಟ್ ಆಯ್ತು. ಮತ್ತೆ ಇದು ಒಂದ್ ಕತ್ತಿ ಆದ್ರೆ